ದೇವರಾಜ್ ಟಿಎನ್ ಅವರೊಡನೆ ಸಂದರ್ಶನ. ಇವರನ್ನು ಸಂದರ್ಶಿಸಿದ್ದಾರೆ ಡಾಕ್ಟರ್ ಎಸ್ಎಂ ಸುಧಾಕರ್. ಆತ್ಮೀಯ ರೈತ ಬಾಂಧವರೇ ಹಾಗೂ ಕಿಸಾನ್ ವಾಣಿ ಕೃಷಿ ರಂಗ ಕಾರ್ಯಕ್ರಮ ಕೇಳುಗರೆ, ಇವತ್ತು ನಮ್ಮ ಜೊತೆ ICARನ ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರು ಹಾಗೂ ಹಿರಿಯ ವಿಜ್ಞಾನಿಗಳಾದ ಡಾಕ್ಟರ್ ದೇವರಾಜ್ ಟಿಎನ್ ಅವರು ನಮ್ಮ ಜೊತೆಗಿದ್ದಾರೆ. ನಾನು ಇವತ್ತು ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದ ಒಂದು ದಾವಣಗೆರೆ ಈ ಒಂದು ಆವರಣದಲ್ಲಿದ್ದೇನೆ. ಪ್ರಮುಖವಾಗಿ ಏನು ಇದು ಈಗ ತುಂಬಾನೇ ಒಂದು ನಮ್ಮ ವಿಜ್ಞಾನಿಗಳು ಏನು ತಮ್ಮ ಸಂಶೋಧನೆ ಫಲವನ್ನ ಇಲ್ಲಿ ಎಲ್ಲಾನು ತಾಕುಗಳಲ್ಲಿ ನಮ್ಮ ರೈತ ಬಾಂಧವರಿಗೆ, ನೋಡುಗರಿಗೆ ಮತ್ತೆ ಕೇಳುಗರಿಗೆ, ಜೊತೆಗೆ ಇದರಲ್ಲಿ ಯಾರು ತೊಡಗಿಸಿಕೊಂಡಿದ್ದಾರೆ ಈ ಚಟುವಟಿಕೆಗಳಲ್ಲಿ, ಕೃಷಿ ಮತ್ತು ಕೃಷಿ ಅವಲಂಬಿತ ಚಟುವಟಿಕೆಗಳು ಅಂತ ನಾವೇನು ಹೇಳ್ತೀವಿ, ಇದರಲ್ಲಿ ಅವರು ತೊಡಗಿಸಿಕೊಂಡಿದ್ದಾರೆ, ಇನ್ನೂ ಹೆಚ್ಚಿನ ಹೆಚ್ಚಿನ ಒಂದು ತಾಂತ್ರಿಕತೆಯನ್ನ ಅವರು ಅಳವಡಿಸಿಕೊಳ್ಳಿ ಅಂತ ಅನ್ನೋದು ಒಂದು ಕಾರಣದಿಂದ ಇವರು ಈ ಒಂದು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಯಾವ ರೀತಿಯಿಂದ ತಮ್ಮ ಒಂದು ವಿಜ್ಞಾನಿಗಳ ಒಂದು ಸಮೂಹ ಜೊತೆಗೆ, ವಿಜ್ಞಾನಿಗಳ ಒಂದು ಗುಂಪುಗಳ ಜೊತೆಗೆ ಈ ಎಲ್ಲ ಒಂದು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದಾರೆ. ರೈತ ಬಾಂಧವರಿಗೋಸ್ಕರನೇ ಇರತಕ್ಕಂತ ಒಂದು ಇದು ಕಾರ್ಯಕ್ರಮ, ಅವರಿಗೋಸ್ಕರನೇ ಇದು ಮಾಡಿರತಕ್ಕಂತ ಒಂದು ಸಂಶೋಧನೆ, ಇದು ಅವರಿಗೆ ಮುಟ್ಲಿ, ಅವರ ಒಂದು ಜಮೀನಿಗೆ ಹೋಗ್ಲಿ ಅನ್ನೋ ಒಂದು ದೃಷ್ಟಿಯಿಂದ ಇವರು ಇಲ್ಲಿ ನಡೀತಕ್ಕಂತ ಒಂದು ಕಾರ್ಯಕ್ರಮಗಳ ಬಗ್ಗೆ ಆಗ್ಲಿ, ಚಟುವಟಿಕೆಗಳ ಬಗ್ಗೆ ಆಗ್ಲಿ, ಇಲ್ಲಿನ ಅಭಿವೃದ್ಧಿ ಮಾಡಿರ್ತಕ್ಕಂತ ಒಂದು ಕೆಲಸದ ಬಗ್ಗೆ ಆಗ್ಲಿ ನಮ್ಮ ಜೊತೆಗೆ ಇವತ್ತು ಮಾಹಿತಿ ಮಾಡ್ಕೊಳ್ಳಿಕ್ಕಿದ್ದಾರೆ. ಭದ್ರಾವತಿ ಆಕಾಶವಾಣಿಯ ಒಂದು ಮಾಧ್ಯಮದ ಮೂಲಕ ಇವರು ಮಾಹಿತಿ ಮಾಡ್ಕೊಳ್ಳಿಕ್ಕಿದ್ದಾರೆ. ಪ್ರಥಮವಾಗಿ ಭದ್ರಾವತಿ ಆಕಾಶವಾಣಿ FM ಕೇಂದ್ರದಿಂದ ತಮಗೆ ಸ್ವಾಗತ ಹಾಗೂ ನಮಸ್ಕಾರ ಸರ್. ನಮಸ್ಕಾರ ಸರ್, ಧನ್ಯವಾದಗಳು. ನಿಮ್ ಜೊತೆ ಮಾತಾಡ್ಲಿಕ್ಕೆ ಸಂತೋಷ ಆಗ್ತದೆ. ನಮ್ಮ ಕೇಳುಗರಿಗೆ ವಂದನೆಗಳನ್ನ ಸಲ್ಲಿಸ್ತಾ ನನ್ನ ಕೃಷಿ ವಿಜ್ಞಾನ ಕೇಂದ್ರದ ವಿಚಾರವನ್ನ ನಿಮ್ ಜೊತೆ ಹಂಚಿಕೊಳ್ತೇನೆ. ICAR ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರ ಕಳೆದ 20 ವರ್ಷದಿಂದ ದಾವಣಗೆರೆ ಜಿಲ್ಲೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ಇವತ್ತು ನಾನು ಬಹಳ ಮುಖ್ಯವಾಗಿ ನಮ್ಮ ಕ್ಯಾಂಪಸ್ ಏನಿದೆ, ಮುಖ್ಯವಾದ ಕ್ಯಾಂಪಸ್ ನಮ್ದು ಕದಳಿವನ ಅಂತ ಕರೀತೇವೆ, ಆ ಕ್ಯಾಂಪಸ್ ಬಗ್ಗೆ ಹೇಳಲಿಕ್ಕೆ ನಾನು ಬಯಸ್ತೇನೆ. ಯಾಕೆಂತ ಹೇಳಿದ್ರೆ ಕೃಷಿ ವಿಜ್ಞಾನ ಕೇಂದ್ರದ ಮೂಲ ತತ್ವ ಇರೋದೆ ಸೀಯಿಂಗ್ ಈಸ್ ಬಿಲೀವಿಂಗ್ ಮತ್ತು ಲರ್ನಿಂಗ್ ಬೈ ಡೂಯಿಂಗ್ ಅಂತ ಹೇಳಿದ್ದು. ನೋಡೋದನ್ನ ನಂಬಲಿಕ್ಕೆ ಸಾಧ್ಯ ಇದೆ, ಹಾಗೆ ವಿವೇಚನೆ ಮಾಡಿ ನೋಡಬೇಕು ಅದನ್ನ, ಅದರ ಜೊತೆಗೆ ಮಾಡೋದ್ರಿಂದ ಕಲಿಯೋದು. ಹೀಗೆ ಈ ಎರಡು ಮೂಲ ತತ್ವಗಳನ್ನು ಆಧಾರದಲ್ಲಿ ಇಟ್ಟುಕೊಂಡು ನಮ್ಮ ಕೃಷಿ ವಿಜ್ಞಾನ ಕೇಂದ್ರದ ಈ ಕ್ಯಾಂಪಸ್ ಅನ್ನು ನಾವು ಅಭಿವೃದ್ಧಿಗೊಳಿಸಿದ್ದೇವೆ. ನೀವೆಲ್ಲರೂ ಇದನ್ನ ಬಂದು ನೋಡಬೇಕು ಅನ್ನೋದು ನನ್ನ ಆಸೆ. ನೀವು ಏನನ್ನ ನೋಡ್ಲಿಕ್ಕೆ ಇಲ್ಲಿ ಸಿಗುತ್ತೆ ಅನ್ನೋದನ್ನ ನಾನು ನಿಮ್ ಜೊತೆ ಸಂಕ್ಷಿಪ್ತವಾಗಿ ಪರಿಚಯ ಮಾಡ್ಕೊಳ್ಲಿಕ್ಕೆ ಬಯಸ್ತೇನೆ. ನಮ್ಮ ಕೃಷಿ ವಿಜ್ಞಾನ ಕೇಂದ್ರದ ತಾಕುಗಳಲ್ಲಿ ಹಲವಾರು ರೀತಿಯ ಬೆಳೆಗಳನ್ನ ಬೆಳೆದು ನಿಮಗೆ ಅದನ್ನ ತೋರಿಸ್ಲಿಕ್ಕೆ ನಾವು ಪ್ರಯತ್ನ ಪಟ್ಟಿದ್ದೇವೆ. ಬಹಳ ಮುಖ್ಯವಾಗಿ ತೋಟಗಾರಿಕೆ ಬೆಳೆಗಳನ್ನ ನಾವಿಲ್ಲಿ ಯಾಕೆ ಬೆಳೆದಿದ್ದೇವೆ ಅಂತ ಹೇಳಿದ್ರೆ, ಒಂದು ನಮ್ಮ ಜಿಲ್ಲೆಯ ತೋಟಗಾರಿಕೆ ಬೆಳೆಗಳಿಗೆ ಬಹಳ ಸೂಕ್ತವಾಗಿರುವಂತಹ ವಾತಾವರಣವನ್ನು ಹೊಂದಿದೆ, ಅದನ್ನ ಪ್ರಚುರಪಡಿಸಲಿಕ್ಕೆ, ಅದನ್ನ ನಿಮಗೆ ಗ್ಯಾರಂಟಿ ಮಾಡಿ ತೋರಿಸಲಿಕ್ಕೆ ನಾವು ಪ್ರಯತ್ನವನ್ನು ಹಾಕಿದೆ. ಮುಖ್ಯವಾಗಿ ಮಾವಿನ ಬೆಳೆ ಇದೆ, ಮಾವನ್ನು ಕೂಡ ನಾವು ವೈವಿಧ್ಯಮಯವಾದ ರೀತಿಯಲ್ಲಿ ಇದನ್ನ ಪ್ರಾತ್ಯಕ್ಷಿಕೆಯಾಗಿ ತೋರಿಸಿದೆ. ಉದಾಹರಣೆಗೆ ಹೈ ಡೆನ್ಸಿಟಿ ಪ್ಲಾಂಟಿಂಗ್ ಅಂತ ಮಾಡಿದೆ, ಅದರಲ್ಲಿ 20x20 ಸ್ಪೇಸ್ ಅಲ್ಲಿ ಅಡಿ ಸ್ಪೇಸ್ ಅಲ್ಲಿ ನಾವು ಮಾವಿನ ಬೆಳೆಯನ್ನು ಹಾಕಿದ್ದೇವೆ. ಅದಾದ್ಮೇಲೆ ಅಲ್ಟ್ರಾ ಹೈ ಡೆನ್ಸಿಟಿ ವಿಧಾನದಲ್ಲಿ ಇಸ್ರೇಲಿ ಟೆಕ್ನಾಲಜಿಯನ್ನ ನಾವು 7x7, 7x6 ಮೆಥಡ್ ಫೀಟ್ ಡಿಸ್ಟೆನ್ಸ್ ಅಲ್ಲಿ ಪಾರ್ಟ್ ಅಲ್ಲಿ ಹಾಕಿ ತೋರಿಸಿದ್ದೇವೆ. ಹೀಗೆ ಒಂದು ಬೆಳೆ ಬಗ್ಗೆ ಈ ರೀತಿಯ ಒಂದು ವಿಶಿಷ್ಟವಾದಂತಹ ಒಂದು ಪ್ರಾತ್ಯಕ್ಷಿಕೆಯನ್ನು ನಾವು ಮಾಡಿ ಜನಗಳಿಗೆ ತೋರಿಸ್ತಾ ಇದ್ದೇವೆ. ಈಗಾಗಲೇ ಅವು ಇಳುವರಿ ಕೊಡ್ಲಿಕ್ಕೆ ಶುರು ಮಾಡಿದೆ. ಇದರಿಂದ ಆಗುವ ಅನುಕೂಲಪ್ಪ ಏನಂತ ಹೇಳಿದ್ರೆ, ಈಗ ನನ್ನ ಹತ್ರ 1 ಎಕರೆ ಜಮೀನಿದೆ ಅಂತ ಹೇಳಿದ್ರು ಕೂಡ ನಾನು ಒಂದು ಡೀಸೆಂಟ್ ಆಗಿ ಒಂದು ಇನ್ಕಮ್ ಅನ್ನು ಜನರೇಟ್ ಮಾಡಿ ಆದಾಯವನ್ನು ಗಳಿಸಿ ಒಂದು ನೆಮ್ಮದಿಯ ಜೀವನವನ್ನು ಗಳಿಸಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನು ತೋರಿಸ್ಕೊಡ್ಲಿ. ಹಾಗೆಯೇ ಮುಂದುವರಿದು ನಮ್ಮ ಜಿಲ್ಲೆಯ ಬಹಳ ಪ್ರಮುಖವಾದಂತಹ ತೋಟಗಾರಿಕೆ ಬೆಳೆ ಅಂತ ಹೇಳಿದ್ರೆ ಅಡಿಕೆ, ಅದನ್ನು ನಾವು ಪ್ರಾತ್ಯಕ್ಷಿಕೆ ಮುಖಾಂತರ ಇಲ್ಲಿ ತೋರಿಸ್ತಾ ಇದ್ದೇವೆ. ಅದರಲ್ಲಿ ನಾವು ಮೊದಲು ಪ್ರಯತ್ನ ಪಟ್ಟಿದ್ದು ಯಾವುದಪ್ಪ ಅಂತ ಹೇಳಿದ್ರೆ, ಬೇರೆ ಬೇರೆಯ ಒಂದು ಸ್ಥಳಾವಕಾಶಗಳನ್ನ ಕೊಟ್ಟು, ಅಂದ್ರೆ ಸ್ಪೇಸಿಂಗ್ಸ್ ಅಂತ ಹೇಳ್ತೀವಿ, ಅದನ್ನ ಕೊಟ್ಟು ನಾವು ಒಂದು ಪ್ರಯೋಗ ಮಾಡಿದ್ವಿ, ಯಾವ ಸ್ಪೇಸಿಂಗ್ ಅಲ್ಲಿ ಅಡಿಕೆ ಸಮೃದ್ಧವಾದಂತಹ ಇಳುವರಿನ ಕೊಡುತ್ತೆ ಅಂತ ಹೇಳಿ ಅದನ್ನ ತೋರಿಸಲಿಕ್ಕೆ ಒಂದು ಪ್ರಾತ್ಯಕ್ಷಿಕೆಯನ್ನು ಮಾಡಿದ್ದೇವೆ. ಹಾಗೆಯೇ ಒಂದು ನಾರ್ಮಲ್ ಸ್ಪೇಸಿಂಗ್ ಅಲ್ಲಿ ಹೆಚ್ಚಿನ ಜನರು ರೈತರು ಮಾಡ್ತಿರುವಂತಹ ಆ ಸ್ಪೇಸಿಂಗ್ ಅಲ್ಲೂ ಕೂಡ, ಉದಾಹರಣೆಗೆ 8x8 ಇರಬಹುದು, 8x9 ಇರಬಹುದು, ಆ ರೀತಿಯ ಒಂದು ಸ್ಪೇಸಿಂಗ್ ಅಲ್ಲೂ ಕೂಡ ಅಡಿಕೆಯನ್ನ ಪ್ರಾತ್ಯಕ್ಷಿಕೆ ಮಾಡಿದ್ದೇವೆ. ಇತ್ತೀಚೆಗೆ ಅಡಿಕೆಯ ನಡುವೆ ಅಂತರ ಬೆಳೆಗಳಾಗಿ ಅನೇಕ ರೀತಿಯ ಸಾಂಬಾರು ಬೆಳೆಗಳನ್ನು ನಾವು ಹಾಕಿದ್ದೇವೆ, ಅದು ಈಗ ಗಿಡಗಳಾಗಿ ಬೆಳೀತಾ ಇದ್ದೇವೆ. ಇದನ್ನ ಯಾಕೆ ನಾವು ಮುಖ್ಯವಾಗಿ ಪ್ರಚಾರ ಮಾಡ್ಲಿಕ್ಕೆ ಬಯಸ್ತೇವೆ ಮತ್ತೆ ಪ್ರಾತ್ಯಕ್ಷಿಕೆ ಮಾಡಿ ಜನಗಳಿಗೆ ತೋರಿಸ್ಲಿಕ್ಕೆ ಬಯಸ್ತೇವೆ ಅನ್ನೋದು ನಿಮಗೆ ಗೊತ್ತೇ ಆಗುತ್ತೆ. ಯಾಕೆಂತ ಹೇಳಿದ್ರೆ ಅಡಿಕೆ ಬೆಲೆ ಬಗ್ಗೆ ಯಾವಾಗ್ಲೂ ಒಂದು ರೀತಿಯ ಆತಂಕ ಧಾವಂತವನ್ನ ಸಮಾಜದಲ್ಲಿ ಆಗಾಗಲೇ ಸೃಷ್ಟಿ ಮಾಡ್ತಾನೆ ಇರ್ತಾರೆ, ಮೀಡಿಯಾದಿಂದ ಇರಬಹುದು ಅಥವಾ ಜನಸಾಮಾನ್ಯರು ಇರಬಹುದು. ಈ ಮಾತುಗಳಲ್ಲಿ ಬಹಳಷ್ಟು ಜನಕ್ಕೆ ಅದನ್ನ ಟೆನ್ಷನ್ ಅನ್ನೋದೇ ಒಂದು ಉಂಟಾಗ್ತಾನೆ ಇರ್ತದೆ. ಅದಕ್ಕೋಸ್ಕರ ಆ ಟೆನ್ಷನ್ ಅನ್ನ ನಾವು ನಿರ್ವಹಣೆ ಮಾಡೋದು ಹೇಗಪ್ಪ ಅಂತ ಹೇಳಿದ್ರೆ, ಅಡಿಕೆಯ ಜಾಗದಲ್ಲಿ ನಮ್ಗೆ ಇನ್ನೊಂದು ಬೆಳೆ ಇರೋ ತರ ನೋಡ್ಕೊಳ್ಳೋದು. ಅದಕ್ಕೆ ಅಂತರ ಬೆಳೆಗಳನ್ನ ನಾವು ಬಹಳ ಪ್ರಮುಖವಾಗಿ ಪ್ರಾತ್ಯಕ್ಷಿಕೆ ಮಾಡ್ತೇವೆ. ಉದಾಹರಣೆಗೆ ಪೆಪ್ಪರ್ ಇರ್ಬೋದು, ಕಾಳುಮೆಣಸು, ಅನಂತರ ನಟ್ಮೆಗ್, ಜಾಯಿಕಾಯಿ ಅಂತ ಹೇಳ್ತೀವಿ ಅದು, ಅದಾದ್ಮೇಲೆ ಕೋಕೋ ಇದೆ, ಆಮೇಲೆ ಸಿನ್ನಮನ್ ಚಕ್ಕೆ ಇದೆ, ಆಲ್ ಸ್ಪೈಸ್ ಇದೆ, ಸರ್ವ ಸಾಂಬಾರ್. ಈ ರೀತಿಯ ವೈಶಿಷ್ಟ್ಯಮಯವಾದಂತಹ ಮತ್ತು ಡಿಮ್ಯಾಂಡ್ ಅಲ್ಲಿ ಮಾರುಕಟ್ಟೆಯಲ್ಲಿ ಬೇಡಿಕೆಯಲ್ಲಿರುವಂತಹ ಅಂತರ ಬೆಳೆಗಳಾಗಿ ಈ ಸಾಂಬಾರ ಪದಾರ್ಥಗಳ ಬೆಳೆಗಳನ್ನ ನಾವು ಬೆಳಿಲಿಕ್ಕೆ ಉತ್ತೇಜನ ಕೊಡಲಿಕ್ಕೆ ನಾವು ಪ್ರಾತ್ಯಕ್ಷಿಕೆ ಮಾಡಿ ತೋರಿಸಿದ್ದೇವೆ. ಇದಲ್ಲದೆ ನನಗೆ ಬಹಳ ಹೃದಯಕ್ಕೆ ಹತ್ತಿರವಾದಂತ ಒಂದು ಡೆಮಾನ್ಸ್ಟ್ರೇಷನ್ ಯಾವ್ದಪ್ಪ ಅಂತ, 1 acre ಮಾಡೆಲ್ ಆಫ್ ಮಿಕ್ಸ್ಡ್ ಫ್ರೂಟ್ ಆರ್ಚರ್ಡ್ ಅಂತ, ಅಂದ್ರೆ ಮಿಶ್ರ ಹಣ್ಣುಗಳ ತಾಕನ್ನು ಒಂದು ಮಾಡಿದ್ದೇವೆ. ನೀವೆಲ್ಲರೂ ಖುದ್ದಾಗಿ ಬಂದು ಅದನ್ನ ನೋಡ್ಬೇಕು, ಯಾಕೆಂದ್ರೆ 1 acreಯಲ್ಲೂ ಕೂಡ ಮಿಶ್ರ ಹಣ್ಣನ್ನ ತಾಕನ್ನು ಮಾಡಿ ಅದರಲ್ಲಿ ಮನೆಗೆ ಬೇಕಾಗಿರುವಂತ ಹಣ್ಣನ್ನು ನೀವು ಬೆಳೆದು ತಿನ್ಬಹುದು ನಿಮ್ಮ ಆರೋಗ್ಯಕ್ಕೆ. ಯಾಕೆಂದ್ರೆ ನಾನು ವೃಕ್ಷಾಧಾರಿತವಾದಂತಹ ಆಹಾರ ಉತ್ಪಾದನೆ ಬಗ್ಗೆ ಹೆಚ್ಚು ಒತ್ತು ಕೊಡ್ಲಿಕ್ಕೆ ನಾನು ಬಯಸ್ತೇನೆ. ಯಾಕೆಂತ ಹೇಳಿದ್ರೆ ಅದು 3-dimensional ಆಹಾರವನ್ನ ಬೆಳಿಲಿಕ್ಕೆ ಅದರಲ್ಲಿ ಸಾಧ್ಯವಾಗ್ತದೆ. ಉದ್ದ 8, ಅಗಲ 8 ಎತ್ತರವನ್ನ ನಾವು ಆ ಅವಕಾಶಗಳನ್ನು ಬೆಳೆಸ್ಕೊಂಡು ಈಗ ಆಹಾರವನ್ನು ಬೆಳೆದ್ ನಿಮಗೆ ಗೊತ್ತಿರೋ ಹಾಗೆ ಎಷ್ಟು ಆಹಾರ ಬೆಳೆದ್ರೂ ಕಡಿಮೆ ಆಗ್ತಾ ಇದೆ, ಅಷ್ಟು ಜನಸಂಖ್ಯೆ ಈಗ ಪ್ರಪಂಚದಲ್ಲಿದೆ. ನಮ್ಮ ದೇಶ ಈಗ number 1 ಆಗಿದ್ದೇವೆ ನಾವು ಜನಸಂಖ್ಯೆಯಲ್ಲಿ. ಅಷ್ಟು ಜನಸಂಖ್ಯೆಗೆ ಒಂದು ಒಂದು ದಿನಕ್ಕೆ 3 times ಸರಿಯಾದ ಗುಣಮಟ್ಟದ ಆಹಾರವನ್ನು ಒದಗಿಸೋದು ಅತ್ಯಂತ ದೊಡ್ಡ ಸವಾಲಿನ ಕೆಲಸ. ಅದನ್ನ ನಿರ್ವಹಣೆ ಮಾಡಬೇಕಾಗಿರೋರು ಕೃಷಿ ಕ್ಷೇತ್ರದಲ್ಲಿರುವಂತಹ ರೈತರು, ಕೃಷಿ ವಿಜ್ಞಾನಿಗಳು ಮತ್ತೆ ಸರ್ಕಾರಗಳು, ಈ ಎಲ್ಲ ಒಂದು ಚೌಕಟ್ಟು ಏನಿದೆ ಈ ಸಿಸ್ಟಮ್ ಅಲ್ಲಿ ಬರುವಂತ ಎಲ್ಲರೂ ಕೂಡ ಇದ್ರ ಬಗ್ಗೆ ಹೆಚ್ಚು ಕೆಲಸ ಮಾಡಲೇಬೇಕಾಗತ್ತೆ, ತಲೆ ಕೆಡಿಸ್ಕೊಳ್ಳೇಬೇಕಾಗತ್ತೆ. ಅದರ ಜೊತೆಗೆ ನಾನು ಆಗ್ಲೇ ಹೇಳಿದಾಗೆ ಮಿಶ್ರ ಹಣ್ಣು ತಾಕಲ್ಲಿ 150 ಗಿಡಗಳಿದೆ, 30 ವೈವಿಧ್ಯಮಯವಾದಂತ ವಿವಿಧ ಜಾತಿಯ ಹಣ್ಣಿನ ತಳಿಗಳನ್ನ ಹಾಕಿದ್ದೇವೆ. ಅವುಗಳನ್ನ ನೀವು ನೋಡಿದ್ರೆ ನಿಮಗೆ ಗೊತ್ತಾಗತ್ತೆ. ಅದರಲ್ಲಿ ಮನೆಗೆ ನೇರವಾಗಿ ನಿತ್ಯವೂ ಉಪಯೋಗ ಆಗುವಂತ ವಸ್ತುಗಳು ಇರ್ತವೆ, ಅದರ ಜೊತೆಗೆ ಸೀಸನ್ ತಕ್ಕಂಗೆ ಋತುಮಾನಕ್ಕೆ ತಕ್ಕಂಗೆ ಬರುವಂತ ಹಣ್ಣುಗಳು ಕೂಡ ಹಾಕಿದ್ದೇವೆ. ಅದನ್ನ ನೀವು ನೋಡಿ ತುಂಬಾನೇ ಖುಷಿ ಪಡ್ತೀರಾ ಅಂತೇಳಿ ನನಗೆ ಅನ್ನಿಸ್ತದೆ. ಅದರ ಜೊತೆಗೆ ಮೀನಿನ ಕೃಷಿ ಹೊಂಡವನ್ನು ಮಾಡಿ ಮೀನನ್ನ ಸಾಕುವಂತ ಒಂದು ಪ್ರಾತ್ಯಕ್ಷಿಕ ಕೂಡ ಮಾಡ್ತಿದೆ. ಇದರಲ್ಲಿ ಆಹಾರಕ್ಕಾಗಿ ಬಳಸುವಂತ ಮೀನುಗಳನ್ನು ಸಹ ಸಾಕ್ತಾ ಇದ್ದೇವೆ, ಬೆಳೆ ತೋರಿಸ್ತಾ ಇದ್ದೇವೆ. ಪ್ರತಿ ವರ್ಷನೂ ಬೇರೆ ಬೇರೆ ಬೇರೆ ರೀತಿಯ ತಳಿಗಳನ್ನ ನಾವು ಬೆಳೆ ತೋರಿಸ್ತಾ ಇದ್ದೇವೆ. ಅದರಲ್ಲಿ ಕಾಟ್ಲಾ ರೋಹು, ಮೃಗಾಲ್, ಮತ್ತೆ ಕಾಮನ್ ಕಾರ್ಪ್, ಗ್ರಾಸ್ ಕಾರ್ಪ್, ಸಿಲ್ವರ್ ಕಾರ್ಪ್, ಈ ರೀತಿಯ ಭಾರತೀಯ ಮತ್ತು ಚೈನೀಸ್ ಗೆಂಡೆ ಮೀನುಗಳನ್ನು ಬೆಳೆ ತೋರಿಸಿದ್ದೇವೆ. ಅದಾದ್ಮೇಲೆ ಪಂಗೇಶಿಯಸ್, ಪಾಕು, ಗಿಫ್ಟ್ ತಿಲಾಪಿಯಾ, ಇವಾಗ ರೀಸೆಂಟ್ ಆಗಿ ಮರೆಲ್ ಕೂಡ ನಾವು ಅದನ್ನ ಸಾಕಿ ತೋರಿಸ್ತಾ ಇದ್ದೇವೆ. ಹೀಗೆ ಅದರ ಜೊತೆಗೆ ಆರ್ನಮೆಂಟಲ್ ಫಿಶಸ್ ಅಂತೀವಿ, ಅಕ್ವೇರಿಯಂ ಫಿಶಸ್, ಅವುಗಳ ಡೆಮಾನ್ಸ್ಟ್ರೇಷನ್ ಕೂಡ ಮಾಡಿದೆ. ಅವುಗಳ ಪ್ರೊಡಕ್ಷನ್ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೇವೆ, ಅದರ ಬಗ್ಗೆ ತರಬೇತಿ ಕೂಡ ಕೈಗೊಳ್ತೇವೆ, ಅದನ್ನು ಮಾಡಿ ತೋರಿಸ್ತಾ ಇದ್ದೇವೆ. ಆಸಕ್ತರಿಗೆ ಅವುಗಳನ್ನ ಮಾರಾಟ ಕೂಡ ನಾವು ಇಲ್ಲಿಂದ ಮಾಡ್ತಾ ಇದ್ದೇವೆ. ಅದಾದ್ಮೇಲೆ ಸೀಬೆಯ 2 ಜಾತಿಯ ಸೀಬೆಯನ್ನ ನಾವು ಡೆಮಾನ್ಸ್ಟ್ರೇಷನ್ ಮಾಡಿ ತೋರಿಸ್ತೇವೆ, ವೈಟ್ ಫ್ಲೆಶ್ ಮತ್ತೆ ಪಿಂಕ್ ಫ್ಲೆಶ್ ಇರುವಂತಹ ವೆರೈಟಿಯನ್ನು ಮಾಡಿ ಡೆಮಾನ್ಸ್ಟ್ರೇಷನ್ ಮಾಡಿದ್ದೇವೆ. ಹಾಗೆ ನರ್ಸರಿ ಇದೆ, ಅದರಲ್ಲಿ ತೆಂಗಿನ ಗಿಡಗಳನ್ನ ಮತ್ತೆ ಅಡಿಕೆ ಗಿಡಗಳನ್ನ, ನುಗ್ಗೆ ಗಿಡಗಳನ್ನ, ಮತ್ತೆ ಡಿಮ್ಯಾಂಡ್ ಬೇಸಿಸ್ ಅಲ್ಲಿ ಯಾವ ಗಿಡ ಹೇಳ್ತಾರೋ ಆ ಗಿಡಗಳನ್ನ ನಾವು ಬೆಳೆದ್ಕೊಡ್ಲಿಕ್ಕೆ ಎಲ್ಲ ವ್ಯವಸ್ಥೆ ಮಾಡಿದ್ದೇವೆ. ಮುಖ್ಯವಾಗಿ ತೆಂಗನ್ನ ನಾವು ಪ್ರಮೋಟ್ ಮಾಡ್ತಾ ಇದ್ದೇವೆ, ಯಾಕೆಂದ್ರೆ ತೆಂಗು ನಿತ್ಯ ಬಳಕೆಗೆ ಬೇಕಾಗುವಂತಹ ಆಹಾರ ವಸ್ತು, ನಮ್ಮ ಇಡೀ ಭಾರತೀಯ ಸಂಸ್ಕೃತಿಯಲ್ಲಿ ಬಹಳ ಮುಖ್ಯವಾಗಿ ಬೇಕಾಗುವಂಥದ್ದು, ಅದರಲ್ಲೂ ಕರ್ನಾಟಕದಲ್ಲಿ ಪ್ರತಿನಿತ್ಯ ಬಳಸುವಂತ ಒಂದು ಆಹಾರ ವಸ್ತುವಾಗಿದೆ, ಅಡಿಗೆ ಮನೆಗೆ ಬಹಳ ಮುಖ್ಯವಾಗಿ ಬೇಕಾಗುವಂತ ಒಂದು ವಸ್ತು. ಅದಕ್ಕೆ ಸರಿಯಾದ ಬೆಲೆ, ವೈಜ್ಞಾನಿಕ ಬೆಲೆ ಸಿಗುತ್ತಿಲ್ಲ ಅನ್ನೋ ಕೂಗಿದೆ. ಅದರ ಜೊತೆಗೆ ಅದರ ಇಳುವರಿನೂ ಕೂಡ ಕಡಿಮೆ ಆಗಬಾರದು, ಅದರ ಉತ್ಪಾದನೆ ಕೂಡ ಕಡಿಮೆ ಆಗಬಾರದು ಅನ್ನೋ ಒಂದು ಎಚ್ಚರಿಕೆಯನ್ನು ನಾವು ಇಟ್ಕೊಳ್ಬೇಕಾಗತ್ತೆ. ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೇವೆ. ಅದರ ಜೊತೆಗೆ ನಮ್ಮಲ್ಲಿ ತೆಂಗನ್ನು ಕೂಡ ಬದುಗಳಲ್ಲಿ ಹಾಕಿ ಬದುಗಳನ್ನು ಹೇಗೆ ಸದ್ಬಳಕೆ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆನೂ ಸಾಕಷ್ಟು ಪ್ರಾತ್ಯಕ್ಷಿಕೆ ಮಾಡಿದ್ದೇವೆ. ಹೀಗೆ ಹಲವಾರು ರೀತಿಯ ಪ್ರಾತ್ಯಕ್ಷಿಕೆಗಳನ್ನು ಮಾಡ್ತಾ ಮಾಡ್ತಾ ಜೊತೆಗೆ ನಮಗೆ ಆಸಕ್ತಿ ಇತ್ತೀಚೆಗೆ ಬಂದಿದ್ದು ಏನಪ್ಪ ಅಂತ ಹೇಳಿದ್ರೆ, ಹಣ್ಣುಗಳು ಬಹಳ ಮುಖ್ಯವಾಗಿ ನಮ್ಮ ಆರೋಗ್ಯಕ್ಕೆ ಸಹಾಯ ಮಾಡ್ತವೆ ಅನ್ನೋದ್ರ ಬಗ್ಗೆ ಅಭಿರುಚಿಯನ್ನು ಬೆಳೆಸಬೇಕು ಅನ್ನೋದು ನಮ್ಮ ಆಶಯ. ಅದಕ್ಕೆ ಪೂರಕವಾಗಿ ನಾವು 1 acre ಮಾಡೆಲ್ ಅಲ್ಲಿ 25 ಹಲಸಿನ ವೆರೈಟಿಗಳನ್ನ ತಂದು ಹಾಕಿದ್ದೇವೆ. ಅವುಗಳು ಈಗಾಗಲೇ ಹಣ್ಣನ್ನು ಬಿಡ್ಲಿಕ್ಕೆ ಶುರು ಮಾಡಿದ್ದೇವೆ. ಅದರಲ್ಲಿ ಅಂಟು ರಹಿತ, ಕಡಿಮೆ ಅಂಟಿರುವಂತದ್ದು, ಬಹಳ ಹೆಚ್ಚಿನ ದಿನಗಳ ಕಾಲ ಕೊಯ್ದಿಟ್ಟ ಮೇಲೂ ಇರುವಂತಹ ಹಣ್ಣುಗಳು, ಇವುಗಳನ್ನ ಪ್ರಾತ್ಯಕ್ಷಿಕೆ ಮಾಡಿ ತೋರಿಸಿದ್ದೇವೆ. ಸಿದ್ದು ಹಲಸು ನೀವು ಕೇಳಿದಿರಿ, ಅದು ಕೂಡ ನಮ್ಮಲ್ಲಿ ಬೆಳೀತಾ ಇದೆ. ಶಂಕರ ಇದೆ, ಭೈರಚಂದ್ರ ಇದೆ, ನಾಗಚಂದ್ರ ಇದೆ, ಕನಕ ಇದೆ, ರೆಡ್ ಮೂನ್ ಇದೆ, ಥೈಲ್ಯಾಂಡ್ ಪಿಂಕ್ ಅಂಡ್ ರೆಡ್ ಇದೆ. ಹೀಗೆ ಹಲವಾರು ಹಲಸಿನ ಹಣ್ಣುಗಳು ನಮ್ಮಲ್ಲಿ ತಿನ್ಲಿಕ್ಕೆ ಸಿಗ್ತಾ ಇದಾವೆ, ಅವುಗಳನ್ನ ನಾವು ಮಾರಾಟ ಕೂಡ ಮಾಡ್ತಾ ಇದ್ದೇವೆ. ಈ ಹಲಸಿನ ಹಣ್ಣು ನಿಮಗೆ ಅದು ಸೂಪರ್ ಫುಡ್ ಅನ್ನೋದು ಗೊತ್ತಿದೆ. ಹಾಗಾಗಿ ಹಲಸಿನ ಹಣ್ಣನ್ನ ಬಳಸುವ ಮತ್ತೆ ಬೆಳೆಸುವ ಅಭಿರುಚಿ ನಮ್ಮ ರೈತರಿಗೆ ಬಂದ್ರೆ ಅಲ್ಲಿ ಆದಾಯ ಕೂಡ ನಮಗೆ ಸಿಗ್ಲಿಕ್ಕೆ ಶುರುವಾಗುತ್ತೆ. ಜೊತೆಗೆ 1 acreಯಲ್ಲಿ ನಾವು ಒಂದು ನೇರಳೆ ಪ್ಲಾಟ್ ಅನ್ನ ಮಾಡಿದ್ದೇವೆ. ಅದನ್ನ ನೀವು ಖಂಡಿತವಾಗ್ಲೂ ನೋಡಿದ್ರೆ ಖುಷಿ ಪಡ್ತೀರಿ, ಯಾಕಂದ್ರೆ ನೇರಳೆ ಸೀಸನ್ ಬೇಸಿಗೆ ಕಾಲದಲ್ಲಿ, ಆ ಟೈಮಲ್ಲಿ ನೇರಳೆಯನ್ನ ತಿಂದೇ ಇರುವಂತ ಜನಗಳೇ ಇಲ್ಲ, ನೇರಳೆ ಬೇಡ ಅಂತ ಹೇಳೋರು ಬಹಳ ಕಡಿಮೆ. ಹಂಗಾಗಿ ಅದಕ್ಕೆ ಮಾರುಕಟ್ಟೆನೂ ಕೂಡ ಏನು ಸಮಸ್ಯೆ ಆಗೋದಿಲ್ಲ. ಹೀಗಾಗಿ ನೇರಳೆಯ ಪ್ಲಾಟ್ ಒಂದು ಬಹಳ ಆಕರ್ಷಣೀಯವಾದಂತ ಒಂದು ತಾಕ ಆಗಿದೆ. ನಮ್ಮ ಸ್ಕೂಲ್ ಮಕ್ಕಳು ನೇರಳೆ ಸೀಸನ್ ಅಲ್ಲಿ ಬಂದು ಅವರಿಗೆ ಹೊಟ್ಟೆ ತುಂಬುವಷ್ಟು ನೇರಳೆಯನ್ನು ತಿನ್ಲಿಕ್ಕೆ ನಾವು ಅವರಿಗೆ ಅವಕಾಶ ಮಾಡಿಕೊಡ್ತೇವೆ. ಆ ತರದೊಂದು ಪ್ರಯೋಗನೂ ಕೂಡ ನಾವು ಮಾಡ್ತಾ ಇದ್ದೇವೆ. ಈ ಎಲ್ಲಾ ತಾಕುಗಳ ನಡುವೆ ಇನ್ನೊಂದು ವಿಶೇಷವಾದಂತದ್ದು ಇತ್ತೀಚೆಗೆ ಮಾಡಿದ ಪ್ರಯತ್ನ ಏನಪ್ಪಾ ಅಂದ್ರೆ ಒಂದು ಕಿರು ಅರಣ್ಯವನ್ನು ಸೃಷ್ಟಿ ಮಾಡುವಂತದ್ದು. ಅದಕ್ಕೆ ನಾವು ದೇವಬನ ಅಂತ ಕರೆದಿದ್ದೇವೆ. ನಾಗಬನ ನೀವು ಕೇಳಿದ್ರಿ, ಮಲೆನಾಡಲ್ಲೆಲ್ಲ ನಾಗಬನ ಇರುತ್ತೆ, ಪ್ರೊಟೆಕ್ಟೆಡ್ ಫಾರೆಸ್ಟ್ ಸ್ಪಾಟ್ಸ್ ಅಂತ ಇರುತ್ತೆ, ಅರಣ್ಯದ ಅಭಿರುಚಿ ಇರಲಿ ಅನ್ನೋದು. ಆಮೇಲೆ ಯಾರೆಲ್ಲ ಅರಣ್ಯ ಬೆಳಿಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನು ತೋರಿಸ್ಕೊಟ್ಟಿದ್ದೇವೆ. ಏನಂದ್ರೆ ನಿಮಗೆ ಆಸಕ್ತಿ ಇದ್ರೆ ನೀವು ಕೂಡ ಬೆಳಿಬಹುದು. ಏನಂದ್ರೆ ಒಂದು ಗುಚ್ಛದ ರೂಪದಲ್ಲಿ ಮರಗಳನ್ನ ಅರಣ್ಯದ ಸಸಿಗಳನ್ನ ಹಾಕೊಂಡ್ರೆ ಅದು ಒಂದು ಅರಣ್ಯದ ಮಿನಿ ಅರಣ್ಯವಾಗಿ ಕಾಣಲಿಕ್ಕೆ ಶುರುವಾಗುತ್ತೆ. ಇದನ್ನ ಥಿಕ್ ಫಾರೆಸ್ಟ್ ಇನ್ ಕ್ವಿಕ್ ಟೈಮ್ ಅನ್ನೋ ಅಭಿರುಚಿಯಲ್ಲಿ ಬೆಳೆಸಿದ್ದೇವೆ. ಮಿಯಾವಾಕಿ ಮಿನಿ ಫಾರೆಸ್ಟ್ ಕಾನ್ಸೆಪ್ಟ್ ಅಡಿಯಲ್ಲಿ ಬೆಳೆಸಿದ್ದೇವೆ, ಅದನ್ನು ನೋಡ್ಲಿಕ್ಕೆ ನಿಮ್ಗೆ ಸಿಗ್ತದೆ. 1,000 ಅರಣ್ಯ ಸಸಿಗಳು ಒಂದು 2 ಗುಂಟೆ ಜಾಗದಲ್ಲಿ ಇದ್ದಾವೆ, ನೀವು ನೋಡ್ಲಿಕ್ಕೆ ಬಹಳ ಖುಷಿ ಆಗುತ್ತೆ. ಅದು ಒಂದು ಕಿರು ಪ್ರಾಣಿಗಳಿಗೆ ಅದಕ್ಕೆ ಒಂದು ಪ್ರಪಂಚವನ್ನು ಸೃಷ್ಟಿ ಮಾಡಿಕೊಟ್ಟಂಗಾಗತ್ತೆ. ಆ ಎಕೋ ಸಿಸ್ಟಮ್ ಅಲ್ಲಿ ಕೀಟಗಳಿರ್ತವೆ, ಬರ್ಡ್ಸ್ ಇರ್ತವೆ, ಬೇರೆ ಬೇರೆ ರೀತಿಯ ಜೀವಿಗಳು ಅಲ್ಲಿ ಬದುಕಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನ ನಾವು ನೋಡ್ಕೊಂಡಿದ್ದೀವಿ. ಅದ್ರ ಜೊತೆಗೆ ಆ ತೊಪ್ಪಲು ಬಿದ್ದು ಭೂಮಿಯ ಬದಲಾವಣೆ ಆಗೋದು ನಾವು ನೋಡ್ತಾ ಇದ್ದೇವೆ. ಆರ್ಗ್ಯಾನಿಕ್ ಹ್ಯೂಮಸ್ ಅಂತ ಏನ್ ಹೇಳ್ತೀವಿ, ಅದು ಎಷ್ಟು ರಿಚ್ ಆಗಿ ಆ ಮಣ್ಣಲ್ಲಿ ಸೇರ್ಕೊಳ್ಳುತ್ತೆ ಅನ್ನೋದನ್ನ ನಾವು ಗಮನಿಸ್ತಾ ಇದ್ದೇವೆ. ಇದರ ಯಶಸ್ಸನ್ನು ಕಂಡು ಇನ್ನೆರಡು ಜಾಗದಲ್ಲಿ 4,000 ಅರಣ್ಯ ಸಸಿಗಳನ್ನು ಹಾಕಿ ಅದನ್ನ ಒಂದು ಭದ್ರವಾದಂತ ಜೀವಂತ ಬೇಲಿಯಾಗಿ ಬೆಳೆದು ನಿಂತಿದೆ. ಅದು ನಮಗೆ ಡಸ್ಟ್ ಟ್ರ್ಯಾಪ್ ಆಗಿನೂ ಕೆಲಸ ಮಾಡುತ್ತದೆ, ಅದರ ಜೊತೆಗೆ ನಾನು ಈಗಾಗಲೇ ಹೇಳಿದಾಗೆ ಅದೊಂದು ಕಿರು ಪ್ರಾಣಿಗಳ ಪ್ರಪಂಚವಾಗ್ತದೆ. ಆದರೆ ದುರದೃಷ್ಟವಶಾತ್ ಕೆಲವರು ಅನಾಗರಿಕರು ಅದರಲ್ಲಿ ಡಸ್ಟ್ಬಿನ್ ಅನ್ನೋ ರೀತಿಯಲ್ಲಿ ಅದರಲ್ಲಿ ಕಸ ಹಾಕೋದನ್ನು ನಾವು ನೋಡಿದ್ದೇವೆ. ಅವರ ಮನಸ್ಸನ್ನ ಬದಲಾಯಿಸಲಿಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ದೇವೆ. ಇದು ಸಿಟಿ ಒಳಗಡೆ ಅಂದ್ರೆ ದಾವಣಗೆರೆ ಸಿಟಿ ಒಳಗಡೆ ಇರುವಂತಹ ಒಂದು ಕ್ಯಾಂಪಸ್ ಆಗಿರೋದ್ರಿಂದ ಇದು ಬಹಳ ವಿಶಿಷ್ಟವಾದಂತ ಜಾಗವಾಗಿ ಶ್ರೀ ತರಳಬಾಳು ಜಗದ್ಗುರುಗಳ ಒಂದು ಕೃಪೆಯಿಂದ ಆಶೀರ್ವಾದ ಇದಕ್ಕೆ ಸಿಕ್ಕಿರುವಂತದ್ದು. ಅವರು ಕೊಡಮಾಡಿಕೊಟ್ಟಂತ ಈ ಜಮೀನನ್ನ ನಾವು ಕೃಷಿ ವಿಜ್ಞಾನ ಕೇಂದ್ರವಾಗಿ ಬೆಳೆಸಿ ನಮ್ಮ ಜಿಲ್ಲೆಯ ರೈತರಿಗೆ ಮತ್ತು ಸುತ್ತಮುತ್ತಲಿನಿಂದ ಬರುವ ಆಸಕ್ತ ರೈತರುಗಳಿಗೆ ಇದನ್ನ ಒಂದು ಕೃಷಿ ಪ್ರಯೋಗಾಲಯವಾಗಿ ತೆರೆದಿಟ್ಟಿದ್ದೇವೆ. ಯಾವುದೇ ಸಂದರ್ಭದಲ್ಲಿ ಇಲ್ಲಿ ನಮ್ಮಲ್ಲಿ ಹಾಸ್ಟೆಲ್ ಇದೆ, ರೈತರಿಗೆ ಕೃಷಿ ತರಬೇತಿ ಬೇಕಾದ್ರೆ ಅವರು ಇಲ್ಲಿ ಬಂದು ಉಳ್ಕೊಂಡು ಊಟ ವಸತಿ ಸಹಿತವಾಗಿ ಒಂದು ತರಬೇತಿಯನ್ನು ಪಡೆದುಕೊಂಡು ಹೋಗ್ಲಿಕ್ಕೆ ಅವಕಾಶ ಇದೆ. ಡೈರಿ ಇದೆ, ಡೈರಿಯಲ್ಲಿ ದೇಸಿ ತಳಿಗೆ ಹಸುಗಳನ್ನ ನಾವು ಸಾಕಿದ್ದೇವೆ, ಅವುಗಳಿಗೆ ಕೊಡುವಂತ ಮೇವುಗಳನ್ನ ನಾವು ಇಲ್ಲಿ ಬೆಳೆದಿದ್ದೇವೆ, ವಿಶಿಷ್ಟವಾದಂತ ಮೇವಿನ ಬೆಳೆಯ ಪ್ರಾತ್ಯಕ್ಷಿಕೆಯನ್ನು ಮಾಡಿದ್ದೇವೆ. ಅಜೋಲ್ಲಾ ತೊಟ್ಟಿ ಇದೆ, ಬಯೋಗ್ಯಾಸ್ ಇದೆ, ವರ್ಮಿ ಕಾಂಪೋಸ್ಟಿಂಗ್ ಮಾಡ್ತಾ ಇದೇವೆ ಇದನ್ನ, ಆ ವರ್ಮಿ ವಾಶ್ ಕೂಡ ಮಾಡ್ತಾ ಇದೇವೆ, ಆಮೇಲೆ ದನಕರುಗಳನ್ನ ತೊಳೆದಂತ ನೀರನ್ನು ಕೂಡ ನಾವು ಬೆಳೆಗಳಿಗೆ ಅದನ್ನ ಬಳಸ್ತಾ ಇದ್ದೇವೆ. ಔಷಧೀಯ ಸಸ್ಯಗಳ ವನವನ್ನ ಒಂದು ಸೃಷ್ಟಿ ಮಾಡಿದ್ದೇವೆ, ಮತ್ತೆ ಮಳೆ ನೀರನ್ನ ಮಾಪನ ಮಾಡುವಂತ ಕೇಂದ್ರವನ್ನು ಕೂಡ ಇಟ್ಕೊಂಡಿದ್ದೇವೆ. ಅದರಲ್ಲಿ ಮಳೆ ಮತ್ತು ಉಷ್ಣತೆಯನ್ನ ಮಾಪನ ಮಾಡಿ ಅದು ಪ್ರತಿದಿನ ಅದನ್ನ ರೆಕಾರ್ಡ್ ಮಾಡಿ ನಾವು ಅದನ್ನ ನಮ್ಮ ಬೆಳೆಯ ಫೋರ್ಕಾಸ್ಟಿಂಗ್ ಮಾಡ್ಲಿಕ್ಕೆ ಅಥವಾ ಬೆಳೆ ವಿಚಾರದಲ್ಲಿ ರೈತರಿಗೆ ಮುನ್ನೆಚ್ಚರಿಕೆಗಳನ್ನು ಕೊಡ್ಲಿಕ್ಕೆ ಆ ಅಂಶಗಳನ್ನ ಬಳಸ್ಕೊಳ್ತಾ ಇದ್ದೇವೆ. ಹೀಗೆ ಹಲವಾರು ರೀತಿಯ ಅಂಶಗಳು ನಿಮಗೆ ಈ ಒಂದು ಕ್ಯಾಂಪಸ್ ಅಲ್ಲಿ ನೋಡ್ಲಿಕ್ಕೆ ಸಿಗ್ತವೆ. ನೀವು ಕೃಷಿ ವಿಜ್ಞಾನ ಕೇಂದ್ರವನ್ನ ನಿಮ್ದೊಂದು ವೀಕ್ಷಣೀಯ ಸ್ಥಳ ಅಂತೇಳಿ, ಪ್ರೇಕ್ಷಣೀಯ ಸ್ಥಳವಾಗಿ ಬಳಸ್ಕೊಂಡು ನಿಮ್ಮ ಜ್ಞಾನ ಮತ್ತೆ ತಿಳುವಳಿಕೆಯನ್ನು ಜಾಸ್ತಿ ಮಾಡಿಕೊಳ್ಳಿಕ್ಕೂ ಹಾಗೂ ನಿಮ್ಮ ಕೃಷಿ ಯೋಜನೆಗಳನ್ನ ಇನ್ನಷ್ಟು ಗಟ್ಟಿಪಡಿಸಿಕೊಳ್ಳಿಕ್ಕೂ ನಮ್ಮ ಕೃಷಿ ವಿಜ್ಞಾನ ಕೇಂದ್ರವನ್ನು ಬಳಸಬಹುದು. ನೀವು ನಮ್ಮ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಬರಲಿಕ್ಕೆ ಯಾವತ್ತೂ ನಾವು ತೆರೆದ ಹೃದಯದಿಂದ ನಿಮ್ಮನ್ನ ಸ್ವಾಗತಿಸುತ್ತೇವೆ. ಡಾಕ್ಟರ್, ಈಗ ನೀವು ಹೇಳಿದ್ರಿ ಮಣ್ಣಿನ ಒಂದು ನಿರ್ವಹಣೆ, ಮಣ್ಣಿನ ಒಂದು ಏನು ಟ್ರೆಂಚಿಂಗು, ಡ್ರೈನೇಜು, ಈ ಒಂದು ಕೆಲಸನ ತಗೊಂಡ್ಕೊಂಡಿದ್ರಿ ಒಂದು ಮುತ್ತೂರು ಜೀವಿಸಿ ಅಂತ ಹೇಳಿ, ಇದ್ರ ಬಗ್ಗೆ ಒಂದ್ ಸ್ವಲ್ಪ ಹೇಳಿ ಸರ್. ನಾನು ಹೇಳ್ತಾ ಹೇಳ್ತಾ ಕದಳಿ ಒಂದಲ್ಲಿ ಏನೇನು ನೋಡ್ಲಿಕ್ಕೆ ಹೊರಗಡೆ ಪ್ರಾತ್ಯಕ್ಷಿಕೆ ಸಿಗುತ್ತೆ ಅಂತ ಹೇಳಿದೆ. ಅದರ ಜೊತೆಗೆ ಅದು ಒಂದು ಜಾಗದಲ್ಲಿ ಪ್ರಾತ್ಯಕ್ಷಿಕೆ ಇಲ್ಲ, ಇಡೀ ಕ್ಯಾಂಪಸ್ ಅಲ್ಲಿ ಆ ಕ್ರಮವನ್ನು ತೆಗೆದುಕೊಂಡಿದ್ವಿ. ಹೇಗೆ ಅಂತ ಹೇಳಿದ್ರೆ 4x4 ಒಂದು ಕಂದಕವನ್ನು ಮಾಡಿದ್ವಿ, ಟ್ರೆಂಚ್ ಅಂತ ಹೇಳ್ತೀವಲ್ಲ, ಅದನ್ನ ಮಾಡಿ ಅದರಲ್ಲಿ ನಮ್ಮ ಕ್ಯಾಂಪಸ್ ಅಲ್ಲಿ ಬೀಳುವ ಮಳೆ ನೀರು ಆಚೆ ಹೋಗದ ರೀತಿಯಲ್ಲಿ ತಡೆದಿಟ್ಟಿದ್ದೇವೆ. ಅದಷ್ಟು ನಮ್ಮ ಜಮೀನಲ್ಲಿ ಇಂಗ್ತದೆ. ಇದರಿಂದಾಗಿ ನಮ್ಮ ಸುತ್ತಮುತ್ತ ಇರುವ ಮನೆಗಳ 1,000 ಬೋರ್ವೆಲ್ಗಳು ರೀಚಾರ್ಜ್ ಆಗ್ತಾ ಇದಾವೆ. ನಮ್ಮ ಕದಳಿ ವನದ ಕೃಷಿ ವಿಜ್ಞಾನ ಕೇಂದ್ರದ ಬೋರ್ವೆಲ್ಗಳು ಕೂಡ ರೀಚಾರ್ಜ್ ಆಗ್ತಾ ಇದಾವೆ. ಹೀಗಾಗಿ ನಮ್ದು ಏನು ಅಂತರ್ಜಲ ಅಂತ ಹೇಳ್ತೀವಿ ಅದು ತುಂಬಾನೇ ಮರುಪೂರ್ಣ ಆಗ್ತಾ ಇದೆ. ಇದರ ಜೊತೆಗೆ ಆ ಕಂದಕಗಳನ್ನ ನಾವು ಕಂಪೋಸ್ಟಿಂಗ್ ಟ್ರೆಂಚ್ ಗಳನ್ನಾಗಿನೂ ಕೂಡ ಬಳಸಬಹುದು. ಏನು ಕೃಷಿ ತ್ಯಾಜ್ಯ ಬರುತ್ತದೆ ನಮ್ಮ ಜಮೀನುಗಳಲ್ಲಿ ಸಿಗುತ್ತೋ ಅದನ್ನು ನಾವು ಪುಡಿ ಪುಡಿ ಮಾಡಿ ಅದರೊಳಗಡೆ ಹಾಕಬಹುದು, ಅಥವಾ ಮಲ್ಚಿಂಗ್ ಆಗಿನೂ ನಾವು ಬಳಸ್ತೇವೆ. ಅದರ ಜೊತೆಗೆ ತುಂಬಾ ಜಾಸ್ತಿ ಸಮಯ ಬೇಡುವಂತ ಕೃಷಿ ತ್ಯಾಜ್ಯಗಳಿದ್ರೆ ಅದನ್ನು ನಾವು ಟ್ರೆಂಚ್ ಅಲ್ಲಿ ಹಾಕಿ ಅದನ್ನ ಕಾಂಪೋಸ್ಟಿಂಗ್ ಮಾಡ್ಲಿಕ್ಕೆ ಬಿಡ್ತಾ ಇದ್ದೇವೆ. ಹಾಗೇನೆ ಮಲ್ಚಿಂಗ್ ಅನ್ನೋ ಒಂದು ನೀವು ಕೇಳಿದಿರಿ ಮುಚ್ಚಿಕೆ ಅಂತ ಹಾಕೋದಂತದ್ದು, ಅದನ್ನ ನಾವು ಎಲ್ಲಾ ಮರಗಳ ಸುತ್ತನೂ 5 ಅಂತರ ರೇಡಿಯಸ್ ಅಲ್ಲಿ ಅದನ್ನ ಹಾಕ್ತಾ ಇದ್ದೇವೆ. ಅದ್ರ ಜೊತೆಗೆ ಹಸಿರೆಲೆ ಗೊಬ್ಬರಗಳನ್ನ ಬೆಳೆದು ತೋರಿಸುವಂತ ಒಂದು ಪ್ರಾತ್ಯಕ್ಷಿಕೆ ನಿರಂತರವಾಗಿ ನಡೀತದೆ. ಅದರಲ್ಲಿ ಬಹಳ ಮುಖ್ಯವಾಗಿ ವೆಲ್ವೆಟ್ ಬೀನ್ಸ್ ಇದೆ, ಡಯಂಚ ಇದೆ, ಸೆಣಬಿದೆ, ಆಮೇಲೆ ಆರೋಗ್ರೀನ್ ಟೆಕ್ನಾಲಜಿ ಅಂತ ಮಾಡ್ತೇವೆ. ಇವುಗಳಲ್ಲಿ ವೈವಿಧ್ಯಮಯವಾದಂತ ಬೀಜಗಳನ್ನ ಬಳಸಿ ಹಸಿರೆಲೆ ಗೊಬ್ಬರಗಳನ್ನ ಬೆಳ್ಕೊಂಡು ಮಣ್ಣಿನ ಫಲವತ್ತತೆಯನ್ನ ಹೇಗೆ ನಿರಂತರವಾಗಿ ಜಾಸ್ತಿ ಮಾಡ್ಲಿಕ್ಕೆ ಸಾಧ್ಯ ಇದೆ, ಯಾವಾಗ ಗ್ಯಾಪ್ ಇರುತ್ತೆ ಆಗ ಟೈಮಲ್ಲಿ ನಮಗೆ ಬೆಳೆ ಬೆಳೆಯಕ್ಕಾಗಲ್ಲ, ಬೆಳೆ ಬೇಡ, ಇಳುವರಿ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ ಅನ್ನೋ ಸಂದರ್ಭದಲ್ಲಿ ನಾವು ಗ್ರೀನ್ ಮೆನ್ಯೂರ್ ಕ್ರಾಪ್ಸ್ ಅಂದ್ರೆ ಹಸಿರೆಲೆ ಗೊಬ್ಬರಗಳನ್ನ ಬೆಳೆದು ಮಣ್ಣಿನ ಕಸುವನ್ನ ಜಾಸ್ತಿ ಮಾಡಲಿಕ್ಕೆ ನಾವು ಎಲ್ಲ ರೀತಿಯ ಪ್ರಾತ್ಯಕ್ಷಿಕೆ ಮಾಡ್ತೀವಿ. ಅದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಖಂಡಿತವಾಗ್ಲೂ ಕೊಡ್ತೇವೆ. ಜೊತೆಗೆ ಕೃಷಿ ವಿಜ್ಞಾನ ಕೇಂದ್ರದ ಆ ಬಿಲ್ಡಿಂಗ್ ಒಳಗಡೆ ಏನಿದೆಯಪ್ಪ ಅಂತ ಹೇಳಿದ್ರೆ, ಮುಖ್ಯವಾಗಿ ನಿಮಗೆ ಮಣ್ಣು ಮತ್ತು ನೀರು ಪರೀಕ್ಷಾ ಕೇಂದ್ರ ಇದೆ, ಸಸ್ಯ ಪರೀಕ್ಷಾ ಕೇಂದ್ರ ಇದೆ. ಇವುಗಳ ಬಗ್ಗೆನೂ ನಾವು ನಿಮಗೆ ಸಾಕಷ್ಟು ಮಾಹಿತಿಯನ್ನು ಕೊಡ್ತೇವೆ, ಸಲಹೆಗಳನ್ನ ಕೊಡ್ತೇವೆ. ರೈತರು ನಿರಂತರವಾಗಿ ದಿನಕ್ಕೆ 50-80 ಜನ ರೈತರು ಬಂದು ನಮ್ಮ ಈ ಸಲಹೆ ಸೂಚನೆಗಳನ್ನ ಮಾರ್ಗದರ್ಶನ ಪಡೆಯೋದು ನೋಡಿದ್ರೆ ನಮಗೆ ಹೃದಯ ತುಂಬಿ ಬರ್ತದೆ. ಇನ್ನು ಹೆಚ್ಚಿನ ಜನ ಬರಬೇಕು ಅಂತ ನಾವು ಬಯಸ್ತೇವೆ. ಮುಖ್ಯಸ್ಥರೇ, ಈಗ ನನಗೆ ತುಂಬಾ ಖುಷಿ ಆಯ್ತು ನೀವು ಹೇಳ್ತಾ ಇದ್ರೆ. ನನಗೆ ಇಲ್ಲಿ ಒಂದು ಜೀವಂತ ಪರಿಸರ ಅನುಭವ ಆಗ್ತಾ ಇದೆ. ನಾನು ನೋಡಿದ್ದೀನಿ ಕೃಷಿ ವಿಜ್ಞಾನ ಕೇಂದ್ರಗಳು, ಸುಮಾರು ಕೃಷಿ ವಿಜ್ಞಾನ ಕೇಂದ್ರಗಳು ನಾನು ನೋಡಿದ್ದೀನಿ. ಆದರೆ ಇಲ್ಲಿನ ವಾತಾವರಣ ನೋಡಿದರೆ ನನಗೆ ತುಂಬಾನೇ ಒಂದು ಆಹ್ಲಾದಕರ ಶಾಂತ ವಾತಾವರಣ, ಜೊತೆಗೆ ಒಂದು ಏನೋ ನೆಮ್ಮದಿ ಇದೆ. ಇದು ನಿಮ್ಮ ಕಷ್ಟದ ಫಲ ಅಂತೀರೋ ಇಲ್ಲ ಸ್ವಾಮಿಗಳ ಆಶೀರ್ವಾದ ಅಂತೀರಾ? ಮೊದಲು ಸ್ವಾಮೀಜಿಯವರ ಆಶೀರ್ವಾದ, ಯಾಕೆಂದ್ರೆ ಅವರು ಪರಮ ಪೂಜ್ಯರು ಮತ್ತೆ ಅವರ ಸಂತರು, ನಿಜವಾದ ಸಂತರು. ಅವರು ಕಾಲಿಟ್ಟಂತ ಜಾಗ ಇದು, ಅವರು ಆಶೀರ್ವಾದ ನೀಡಿದಂತ ಜಾಗ. ಇದನ್ನ ಇಷ್ಟು ಬೆಲೆ ಬಾಳುವಂತ ಭೂಮಿಯನ್ನ ಕೃಷಿಕರಿಗೆ, ಕೃಷಿ ಕ್ಷೇತ್ರಕ್ಕೆ ಕೊಡಮಾಡಿ ಕೊಟ್ಟಿರೋದಂತದೇ ತುಂಬಾ ದೊಡ್ಡ ವಿಚಾರ. ನಿಮಗೆ ಗೊತ್ತಿದೆ ದಾವಣಗೆರೆಯಲ್ಲಿ ರಿಯಲ್ ಎಸ್ಟೇಟ್ ಅನ್ನೋದು ದೊಡ್ಡ ಒಂದು ಕ್ಷೇತ್ರ, ಅದು ಭೂಮಿ ಬಂಗಾರದಷ್ಟು ಬೆಲೆ ಇದೆ. ಅಷ್ಟು ಬಂಗಾರದ ಬೆಲೆ ಬಾಳುವಂತ ಭೂಮಿಯನ್ನ ಕೃಷಿ ಕ್ಷೇತ್ರಕ್ಕೆ ಕೊಟ್ಟು ಲಕ್ಷಾಂತರ ಜನ ಕೃಷಿಕರ ಬದುಕಿಗೆ ನೆಮ್ಮದಿಯನ್ನು ನೀಡಿರುವಂತ ಒಂದು ಜಾಗ ಇದು. ಹಾಗಾಗಿ ಅವರ ಆಶೀರ್ವಾದವೇ ಮೊದಲು, ನಮ್ಮ ಪ್ರಯತ್ನ ಆನಂತರ ಬಂದಿದ್ದು. ನಾವು ಅವರ ಆಶೀರ್ವಾದ ಪಡೆದಂತ ಈ ತಂಡ ಏನಿದೆ, ತಂಡ ನಿಜಕ್ಕೂ ಪುಣ್ಯವಂತರು. ಈ ಇಡೀ ತಂಡದಲ್ಲಿ ಕೆಲಸ ಮಾಡುವಂತ ಎಲ್ಲಾ ನನ್ನ ಸಹೋದ್ಯೋಗಿ ಮಿತ್ರರು ಪುಣ್ಯ ಮಾಡಿದ್ದಾರೆ. ಯಾಕಂದ್ರೆ ಅವರಿಗೆ ಈ ತರದ ಒಂದು ಅವಕಾಶ ಗುರುಗಳು ಮಾಡಿಕೊಟ್ಟಿರೋದು ಸಮಾಜಕ್ಕೆ ದೊಡ್ಡ ಸೇವೆಯನ್ನು ಸಲ್ಲಿಸುವಂತ ಒಂದು ಅವಕಾಶ ಆಗಿದೆ. ಇದರಿಂದಾಗಿ ಲಕ್ಷಾಂತರ ಜನ ರೈತರಿಗೆ ಅನುಕೂಲ ಆಗ್ತಿದೆ ಅಂತ ಕೇಳಿದಾಗ ನಮಗೆ ನಾವು ನೆಮ್ಮದಿಯಿಂದ ನಿದ್ದೆ ಮಾಡಬಹುದು ಅಂತ ಅನಿಸ್ತದೆ. ಈಗ ಕೊನೆಯದಾಗಿ ಸಾರಾಂಶ ರೂಪದಲ್ಲಿ ಪೂಜ್ಯ ಸ್ವಾಮಿಗಳ ಒಂದು ಆಶೀರ್ವಾದದೊಂದಿಗೆ ನಿಮ್ಮ ಒಂದು ಪ್ರಯತ್ನ, ಮುಂದಿನ ಯೋಜನೆ ಏನಂತ ಹೇಳ್ತೀರಾ ಸಂಕ್ಷಿಪ್ತ? ಸಾಕಷ್ಟು ಇದೆ, ಕನಸುಗಳು ದೊಡ್ಡದಾಗಿದೆ ಸರ್. ಉದಾಹರಣೆಗೆ ನಾವು ಮಾರುಕಟ್ಟೆ ವಿಷಯದಲ್ಲಿ ಹೆಚ್ಚು ಕೆಲಸ ಮಾಡಿರಲಿಲ್ಲ, ಇವಾಗ ಅದನ್ನ ಶುರು ಮಾಡ್ಕೊಂಡಿದೀವಿ. ರೈತ ಉತ್ಪಾದಕ ಕಂಪನಿಗಳನ್ನ ನಾವು ಹುಟ್ಟು ಹಾಕಿದ್ದೇವೆ. 17 ಕಂಪನಿಗಳನ್ನ ಕಳೆದ 3 ಅವಧಿಯಲ್ಲಿ ಹುಟ್ಟು ಹಾಕಿ ಅವುಗಳ ಬೆಳವಣಿಗೆ ಕಡೆ ನಾವು ಕೂಡ ನೋಡಬೇಕಾದಂತ ಸಂದರ್ಭ ಇದೆ. ಇವುಗಳನ್ನ ಮುನ್ನಡೆಸಿ ಅವುಗಳಿಂದ ಔಟ್ಪುಟ್ ಬಿಸಿನೆಸ್ ನ ಮಾಡಿಸಿ ಆ ಶೇರ್ ಹೋಲ್ಡರ್ಸ್ ಏನು ಅವರದು ಬೇಡಿಕೆಗಳಿದೆ ಅದನ್ನ ನಾವು ಈ ಕಂಪನಿಗಳ ಮುಖಾಂತರ ಪೂರೈಸಲಿಕ್ಕೆ ನಮ್ಮ ಪ್ರಯತ್ನ ಇರುತ್ತೆ. ಅದರ ಜೊತೆಗೆ ಇನ್ನೊಂದು ಬಹಳ ಮುಖ್ಯವಾದಂತ ನಾವು ಕೆಲಸ ಮಾಡಬೇಕಾಗಿರೋದು ಏನಪ್ಪಾ ಅಂದ್ರೆ ಆಹಾರ ಸಂಸ್ಕರಣಾ ವಿಚಾರದಲ್ಲಿ ಅದಕ್ಕೆ ಬೇಕಾಗಿರುವಂತಹ ಸ್ಟಾರ್ಟ್ಅಪ್ ಗಳನ್ನ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಆವರಣದಲ್ಲಿ ಶುರು ಮಾಡಲಿಕ್ಕೆ ಇನ್ಕ್ಯುಬೇಷನ್ ಸೆಂಟರ್ನ ಎಸ್ಟಾಬ್ಲಿಷ್ ಮಾಡಬೇಕು ಅಂತಿದೀವಿ. ಹೀಗೆ ಹತ್ತು ಹಲವಾರು ಯೋಜನೆಗಳು ಮನಸ್ಸಲ್ಲಿ ಯಾವಾಗ್ಲೂ ಇದೆ ಸರ್. ನಿಮ್ಮೆಲ್ಲರ ಹಾರೈಕೆಗಳು ನಮಗೆ ಬಹಳ ಮುಖ್ಯ ಆಗ್ತದೆ. ಪೂಜ್ಯ ಸ್ವಾಮಿಗಳ ಒಂದು ಆಶೀರ್ವಾದ, ಅವರ ಒಂದು ಮಾರ್ಗದರ್ಶನ, ಅವರ ಆಶೀರ್ವಾದ ಮಾರ್ಗದರ್ಶನ ಯಾವತ್ತೂ ನಮಗೆ ಬೇಕು, ಅದು ಯಾವತ್ತೂ ಇರುತ್ತೆ. ಅದನ್ನ ಪಡ್ಕೊಂಡು ನಾವು ಸಮಾಜದ ಆಶೀರ್ವಾದನು ನಮಗೆ ಅಗತ್ಯ ಆಗ್ತದೆ. ಯಾಕೆಂದ್ರೆ ರೈತರು ಬಹಳ ಮುಖ್ಯವಾಗಿ ಇದನ್ನು ಬಳಸಬೇಕು, ಬಳಸದಷ್ಟು ನಾವು ಬೆಳೀತೇವೆ. ಆ ಒಂದು ದೃಷ್ಟಿಕೋನದಲ್ಲಿ ಕೃಷಿ ವಿಜ್ಞಾನ ಕೇಂದ್ರವನ್ನು ನಾವು ಕಟ್ಟತಾ ಇದ್ದೇವೆ. ಹಾಗಾಗಿ ಕೃಷಿ ವಿಜ್ಞಾನ ಕೇಂದ್ರ ರೈತರು ಬಂದಷ್ಟು ಇನ್ನಷ್ಟು ಚೆನ್ನಾಗಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಇನ್ನಷ್ಟು ಉನ್ನತೀಕರಿಸಿದಂತ ನೂತನವಾದಂತಹ ತಂತ್ರಜ್ಞಾನಗಳನ್ನು ನಾವು ಕಲಿತು ಅದನ್ನು ರೈತರಿಗೆ, ರೈತರ ಜಮೀನುಗಳಿಗೆ ವರ್ಗಾಯಿಸುವಂತದ್ದು. ಯಾಕೆಂದ್ರೆ ಇರುವಂತ ದೊಡ್ಡ ಸವಾಲು ಆಹಾರದ ಗುಣಮಟ್ಟವನ್ನ ಮತ್ತು ಪ್ರಮಾಣವನ್ನ ನಾವು ತೆಗೆದುಕೊಡಬೇಕಾಗ್ತದೆ. ದೇಶಕ್ಕೆ ನಾವು ದೇಶ ಸೇವೆ ಅಂತೇಳಿ ಮಾಡೋದಾದ್ರೆ ಈ ಮುಖಾಂತರ ಮಾಡ್ಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನ ನಾವು ನಂಬಿರೋದು. ಹಾಗಾಗಿ ರೈತರು ನಿಜವಾದಂತ ಅನ್ನದಾತ ಅಂತ ಅನ್ನಿಸ್ಕೊಳ್ಳುವಂತ ರೈತರು ನಮ್ಮ ಕೃಷಿ ವಿಜ್ಞಾನ ಕೇಂದ್ರವನ್ನು ಬೆಳೆಸ್ತಾ ಇದ್ದಾರೆ ಅನ್ನೋದು ನಮಗೆ ಬಹಳ ಸಂತೋಷದ ವಿಚಾರ ಸರ್. ನಿಮ್ಮ ಎಲ್ಲಾ ಆಶಯಗಳು ಈಡೇರಲಿ ಅಂತ ಹೇಳಿ ಕೂಡ ನಾವು ಕೂಡ ಈ ಒಂದು ಪ್ರಯತ್ನಕ್ಕೆ ನಾವು ಕೂಡ ಅದರ ಜೊತೆಗೆ ಧ್ವನಿಯಾಗಿ ಆಕಾಶವಾಣಿ ಭದ್ರಾವತಿ ಪರವಾಗಿ ತಮಗೆ ಶುಭವಾಗಲಿ. ಮುಂದಿನ ದಿನಗಳು ಇನ್ನೂ ಉತ್ತಮ ನಮ್ಮ ರೈತ ಬಾಂಧವರ ಒಂದು ಸೇವೆಯಲ್ಲಿ, ವಿಶೇಷವಾಗಿ ದಾವಣಗೆರೆ ಜಿಲ್ಲೆಯ ಒಂದು ರೈತ ಬಾಂಧವರಿಗೆ ಇನ್ನೂ ಹೆಚ್ಚಿನ ಒಂದು ಇದರಿಂದ ಉಪಯೋಗ ಆಗಲಿ, ಇದು ರೈತ ಸ್ನೇಹಿ ಆಗಲಿ, ರೈತರ ಒಂದು ಪ್ರಾತ್ಯಕ್ಷಿಕೆ ಆಗಲಿ, ರೈತರ ಒಂದು ಸಂಶೋಧನೆ ಪ್ರಾತ್ಯಕ್ಷಿಕೆ ಆಗಿ ಮೂಡಿ ಬರಲಿ ಅಂತ ಹೇಳಿ ಇನ್ನು ನಮ್ಮ ರೈತ ಬಾಂಧವರು ಸಂಪರ್ಕಿಸುವುದಾದರೆ ತಮ್ಮ ದೂರವಾಣಿ ಸಂಖ್ಯೆ. ನನ್ನ ದೂರವಾಣಿ ಸಂಖ್ಯೆ 9489858876. ಧನ್ಯವಾದ ಸರ್. ಇದುವರೆಗೆ ತಾವು ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರ ದಾವಣಗೆರೆ ಇಲ್ಲಿನ ಒಂದು ಪ್ರಮುಖ ಕಾರ್ಯಚಟುವಟಿಕೆಗಳು ಯಾವ ರೀತಿಯಿಂದ ಪೂಜ್ಯ ಮಹಾಸ್ವಾಮಿಗಳ ಒಂದು ಆಶೀರ್ವಾದದಿಂದ ಅವರ ಒಂದು ಮಾರ್ಗದರ್ಶನದಲ್ಲಿ ಇದು ಸಾಗ್ತಾ ಇದೆ. ಮುಂದಿನ ಒಂದು ದಿನಗಳು ನಿಮಗೆ ಹೆಚ್ಚಿನ ಒಂದು ಅನುಕೂಲ ಆಗಲಿ. ಸ್ವಾಮಿಗಳ ಆಶೀರ್ವಾದ ಸದಾ ಇದ್ದೇ ಇರುತ್ತೆ ನಮ್ಮ ರೈತ ಬಾಂಧವರ ಮೇಲೆ ಕೂಡ, ನಮ್ಮ ಮೇಲೆ ಕೂಡ. ಜೊತೆಗೆ ಇದು ಕೇಳ್ತಕ್ಕಂತ ಒಂದು ರೈತಾಪಿ ವರ್ಗದವರಿಗೂ ಕೂಡ ಇಲ್ಲಿ ಬಂದ್ಬಿಟ್ಟು ಹೆಚ್ಚಿನ ಒಂದು ಮಾಹಿತಿ ತಿಳ್ಕೊಂಡು ತಾವು ಕೂಡ ಆರ್ಥಿಕವಾಗಿ ಸಬಲರ ಆಗ್ತಾರೆ ಅಂತ ಅನ್ನೋ ಒಂದು ಆಶಯದೊಂದಿಗೆ ಈ ಒಂದು ಕಾರ್ಯಕ್ರಮ ಮುಗಿಸೋಣ ಸರ್. ಇಲ್ಲಿವರೆಗೆ ಮಾಹಿತಿ ನೀಡಿದಕ್ಕೆ ತಮಗೆ ಮತ್ತೊಮ್ಮೆ ಧನ್ಯವಾದ ಹಾಗೂ ನಮಸ್ಕಾರ. ಈ ಅವಕಾಶಕ್ಕೆ ನಮ್ಮ ಆಕಾಶವಾಣಿ ಭದ್ರಾವತಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಕೃಷಿರಂಗ ಕಾರ್ಯಕ್ರಮದಲ್ಲಿ ಇದುವರೆಗೂ ದಾವಣಗೆರೆ ICARನ ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದ ಚಟುವಟಿಕೆಗಳ ಕುರಿತು ಕೇಂದ್ರದ ಮುಖ್ಯಸ್ಥರಾದ ಡಾಕ್ಟರ್ ದೇವರಾಜ್ ಟಿಎನ್ ಅವರೊಡನೆ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಡಾಕ್ಟರ್ ಎಸ್ಎಂ ಸುಧಾಕರ್. ಈಗ ಕೇಳಿ ತೋಟಗಾರಿಕಾ ಇಲಾಖೆಯ ಪ್ರಕಟಣೆ. ತೋಟಗಾರಿಕೆ ಇಲಾಖೆಯ ಪ್ರಕಟಣೆ. ರೈತ ಬಾಂಧವರೇ, ತೋಟಗಾರಿಕೆ ಇಲಾಖೆಯು 2025-26 ಸಾಲಿಗೆ ಮರುವಿನ್ಯಾಸಗೊಳಿಸಿದ ಹವಾಮಾನ ಆಧಾರಿತ ಬೆಳೆ ವಿಮೆಯನ್ನು ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಜಾರಿಗೊಳಿಸುತ್ತಿದ್ದು, ಶಿವಮೊಗ್ಗ ಜಿಲ್ಲೆಯ ರೈತರಿಂದ ಅಡಿಕೆ, ಕಾಳುಮೆಣಸು, ಮಾವು ಮತ್ತು ಶುಂಠಿ ಬೆಳೆಗಳಿಗೆ ವಿಮೆ ಮಾಡಿಸಲು ಅರ್ಜಿ ಆಹ್ವಾನಿಸಿದೆ. ರೈತರು ಪ್ರಸಕ್ತ ಸಾಲಿನ ಪಹಣಿ, ಬ್ಯಾಂಕ್ ಪಾಸ್ಬುಕ್ ಪ್ರತಿ, ಆಧಾರ್ ಕಾರ್ಡ್ ಪ್ರತಿ, ಸ್ವಯಂ ಘೋಷಿತ ಬೆಳೆ ವಿವರಗಳೊಂದಿಗೆ ಸಮೀಪದ ಬ್ಯಾಂಕ್, ಸಾರ್ವಜನಿಕ ಸೇವಾ ಕೇಂದ್ರ, ಗ್ರಾಮ ಒನ್ ಕೇಂದ್ರಗಳನ್ನು ಸಂಪರ್ಕಿಸಿ ಜುಲೈ 31 ಹೆಸರನ್ನ ನೋಂದಾಯಿಸಿಕೊಳ್ಳುವಂತೆ ಪ್ರಕಟಣೆಯಲ್ಲಿ ತಿಳಿಸಿದೆ. ಹೆಚ್ಚಿನ ಮಾಹಿತಿಗಾಗಿ ಆಯಾ ತೋಟಗಾರಿಕೆ ಇಲಾಖೆಯನ್ನು ಅಥವಾ ಆಯಾ ರೈತ ಸಂಪರ್ಕ ಕೇಂದ್ರಗಳಾದ ಶಿವಮೊಗ್ಗದ ಸ್ಥಿರ ದೂರವಾಣಿ ಸಂಖ್ಯೆ 0818227 279415 ಮೊಬೈಲ್ ಸಂಖ್ಯೆ 9900046087 ಭದ್ರಾವತಿ ಸ್ಥಿರ ದೂರವಾಣಿ ಸಂಖ್ಯೆ 0828229529 ಮೊಬೈಲ್ ಸಂಖ್ಯೆ 9108255236 ಶಿಕಾರಿಪುರ ಸ್ಥಿರ ದೂರವಾಣಿ ಸಂಖ್ಯೆ 0818722544 ಮೊಬೈಲ್ ಸಂಖ್ಯೆ 83066629 ಸೊರಬದ ಸ್ಥಿರ ದೂರವಾಣಿ ಸಂಖ್ಯೆ 0818425112 ಮೊಬೈಲ್ ಸಂಖ್ಯೆ 9900046117 ಸಾಗರದ ಸ್ಥಿರ ದೂರವಾಣಿ ಸಂಖ್ಯೆ 0818329124 ಮೊಬೈಲ್ ಸಂಖ್ಯೆ 9449171200 ತೀರ್ಥಹಳ್ಳಿಯ ಸ್ಥಿರ ದೂರವಾಣಿ ಸಂಖ್ಯೆ 0818122815 ಮೊಬೈಲ್ ಸಂಖ್ಯೆ 9108220642 ಹೊಸನಗರದ ಸ್ಥಿರ ದೂರವಾಣಿ ಸಂಖ್ಯೆ 0818529956 ಮೊಬೈಲ್ ಸಂಖ್ಯೆ 9591695327 ಅಧಿಕಾರಿಗಳನ್ನು ಸಂಪರ್ಕಿಸಬಹುದಾಗಿದೆ ಎಂದು ತಿಳಿಸಲಾಗಿದೆ. ತೋಟಗಾರಿಕಾ ಇಲಾಖೆಯ ಪ್ರಕಟಣೆಯನ್ನು ಕುರಿತು ಕೇಳಿದಿರಿ. ಇದೀಗ ಕೇಳಿ ಫಸಲ್ ಬಿಮಾ ಯೋಜನೆ ಕುರಿತು ಪ್ರಕಟಣೆ. ಇದೊಂದು ಪ್ರಕಟಣೆ. ಜಂಟಿ ಕೃಷಿ ನಿರ್ದೇಶಕರ ಕಚೇರಿ, ಕೃಷಿ ಇಲಾಖೆ, ದಾವಣಗೆರೆ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಕುರಿತು 2025-26 ಸಾಲಿನ ಮುಂಗಾರು ಹಂಗಾಮಿಗೆ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯನ್ನು ಅನುಷ್ಠಾನಗೊಳಿಸಲು ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಅನುಮೋದನೆಯನ್ನ ನೀಡಲಾಗಿದೆ. ಈ ಯೋಜನೆಯಡಿ ಬೆಳೆ ವಿಮಾ ಯೋಜನೆ ರೈತ ಸಮುದಾಯಕ್ಕೆ ಉಪಯುಕ್ತವಾದ ಯೋಜನೆಯಾಗಿರುವುದರಿಂದ ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಯೋಜನೆಯಲ್ಲಿ ಭಾಗವಹಿಸಿ ಲಾಭ ಪಡೆಯಬಹುದಾಗಿದೆ ಎಂದು ದಾವಣಗೆರೆ ಜಂಟಿ ಕೃಷಿ ನಿರ್ದೇಶಕರು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಈ ಯೋಜನೆಗೆ ಒಳಪಡುವ ವಿವಿಧ ಬೆಳೆಗಳಿಗೆ ಸಾಲ ಪಡೆಯುವ ಮತ್ತು ಬೆಳೆ ಸಾಲ ಪಡೆಯದ ರೈತರು ಪಾಲ್ಗೊಳ್ಳಲು ಕೊನೆಯ ದಿನಾಂಕ ಈ ವರ್ಷದ ಜುಲೈ 31 ಹಾಗೂ ಮಳೆಯಾಶ್ರಿತ ಸೂರ್ಯಕಾಂತಿ ಬೆಳೆಗೆ ದಿನಾಂಕ 16/8/2025 ಕೊನೆಯ ದಿನಾಂಕ ಆಗಿರುತ್ತದೆ. ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯನ್ನು ಜಿಲ್ಲೆಯಲ್ಲಿ ಮುಂಗಾರು ಹಂಗಾಮಿನಲ್ಲಿ